ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗಿದೆ ಅನ್ನೋದನ್ನ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು ಶೇಕಡ 55%, ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 75%, ರಾಯಚೂರು ವಿಜಯಪುರ ಜಿಲ್ಲೆಗಳಲ್ಲಿ 45%, ಕೊಪ್ಪಳ ಜಿಲ್ಲೆ ಒಳಗ 65%, ಯಾದಗಿರಿ ಬಳ್ಳಾರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 50%, ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಶೇಕಡ 35% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತವೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ಬುರ್ರಾ ಕಥೆ, ಬಾಲನಾಗಮ್ಮನ ಕಥೆ. ನಡೆಸಿಕೊಡುತ್ತಾರೆ ರಾಯಚೂರು ತಾಲೂಕು ಎರಗೇರಾದ ಲಕ್ಷ್ಮೀ ಶಿರ್ವಾಟಿ ಮತ್ತು ಸಂಗಡಿಗರು. ಚಂದ್ರ ಬ್ರಹ್ಮಾದೇವ ನಾರಾಯಣ ನಮ್ಮ ಮಗನ ಅಳದಾಳೆ ಓ ತಾಯ ನಾಗಮ್ಮ ಯವ್ವ ಭಾರತೇ ಬಾಲನಾಗಮ್ಮ ಯವ್ವ ಹಂಗಳ ಮೇಲೆ ಕೊಯ್ಲು ಧ್ಯಾನ ಬಂದಿನಿ ಮಕ್ಕಳ ಕೊಟ್ಟ ಪರಮಾತ್ಮ ಬಂದಿನಿ ಬಾಲನಾಗು ತಾತ ಜಂಗಮ ತಾತ ನಾನು ಒಡೆದು 9 ದಿವಸ ಆಯ್ತು ತಾತು ಬಾಯಿಗನ್ನ ಹೊಂಟಿಲ್ಲ ನಾನು ಈ ವಜವಾಮ ಸಾಧನಲ್ಲ ಹೋಗಿಲ್ಲ ನಿನಗೆ ಹೆಂಗ ನಾನು ಧರ್ಮ ನೀಡಿಲಿ ತಾತ ತಿರುಗಿ ಬಾರ ಒಳ್ಳೆಯ ಬಾರ ಜಂಗಮ ಜಂಗಮ ತಾತ 6 ಮಂದಿ ಅಕ್ಕದವರು ಲಕ್ಕ ಮಾಲಿಗೆ ಇವಾಗ ಹೋಗ ಹೋಗ ಬಿಟ್ರು ತಾತ ಬಂದದ ಮೇಲೆ ನೀನು ಬಂದಿದ್ದಿ ನಾನು ಹೆಂಗ ಎದ್ದು ನಿನಗೆ ಧರ್ಮ ನೀಡಬೇಕು ಮೈಲಾ ಮಚ್ಚಿಟ್ಟು ತೀರಿ ನಾನೇ ಇದ್ದೀನ ತಾತ ನನಗೆ ಮೈಲೆ ಬೇಕು ಅಂಟು ಬೇಕು ಬಾಮ ನನಗೆ ಅಂಟು ಕೂಡ ಧರ್ಮ ನೀಡಿದ್ರೆ ನನಗೆ ಒಳ್ಳೇದಂದ ತಾತ ಅಂಟು ಮೈಲೆ ಕೂಡ ನೀನು ಧರ್ಮ ನೀಡಿದ್ರೆ ಒಳ್ಳೇದಲ್ಲ

ಸತಾ ಗಡಿಗಡಿಗೆ ಬಾಲನ ಆಗು ಬಂಕ್ಷೋತು ಅಂತಿದ್ದಿ ನೀನು. ಹೆಂಗ ಮಾಡಬೇಕು ತಾತ? ತಗೊಂಡು ಹೋಗಿ ಇಂತಗೆ ಇರ್ತೀನಿ ನಾನು. ವರ್ಷ ವಸ್ತ ವಸ್ತಲಿ ಕಡೆಗೆ ನಾನು ಇರ್ತೀನಿ. ವಸ್ತಲಾದ ಜನಕ ನೀನಿದ್ದಿ ತಾತ, ಧರ್ಮ ಕೊಡ್ತೀನಿ ತಗೊಂಡೋಗಂದ. ಇಲ್ಲ ಬಾ, ವಸ್ತಲ್ ದಾಟಿ ಧರ್ಮ ನೀಡಿದ್ರೆ ನಾನು ತಗೊಂಡು ಹೋಗ್ತೀನಿ, ಇಲ್ಲಿದ್ರೆ ನಾನು ತಗೊಂಡು ಹೋಗಂಗಿಲ್ಲ ಅಂದ. ನಾಗಮ್ಮ ಬೇಸು ನೋಡಿದಳಲ್ಲ, ಹೆಂಗ ಮಾಡಲ ಪರಮಾತ್ಮ, ನಮ್ಮ ಒದ್ದೆ ರಾಜದವರು ಹೇಳು ಹೋಗ್ಯಾರ. ವಸ್ತುಲ ದಾಟಿ ಅಚ್ಚಗ ಆರು ಬಂದ್ರೆ ಬಿಚ್ಚಗ ಆರು ಬಂದ್ರೆ ವಸ್ತುಲ ದಾಟಿ ಧರ್ಮ ನೀಡಬೇಡ ಅಂತ ಹೇಳು ಹೋಗ್ಯಾರ. ನಾನು ಹೆಂಗ ಮಾಡಲ ಪರಮಾತ್ಮ ಅಂತ ನಾ ನಾಗಮ್ಮ ವಸ್ತುಲ ಕೈಯದ್ದ ದಾಟ್ಲಲ್ಲ. ದಾಟಿದ ಮೇಲೆ ಆ ಮಾಯಲ ಪಕೀರ್ ಅವ್ರು ನೋಡು, ಎಮ್ಮ ದೇವಗಳು ತಗೊಂಡು ಸಮಸು ಮಾಡೇ ನಾಳಿ ಸಮಸು ಮಾಡೇ ಮತ್ತೆ ಹಾಕನಲ್ಲು ಆಗಲೇ ತಂದಾನ ತಂದಾನ ತಂದಾನ ತಂದಾನ ಕಬ್ಬನಂತ ತಾಯಿ ಉದ್ದಾಳೆ ಬಳ ಬಳೆ ಹೇಳಮ್ಮ ಬಾಲನಾಗೋ ಬಳ ಬಳೆ ತಾಯಿ ಕೂಡ ಏನು ಹೇಳ ನಾಗಮ್ಮ ತಂದಾನ ತಂದಾನ ತಂದಾನ ತಂದಾನ ಕಬ್ಬನ ಮುರಿದು ತಾಯಿ ಆದರೆ ಬಳ ಬಳೆ ಮುದಿ ಕೂಡ ಮತ್ತೆ ಆಗಳ ಬಳ ಬಳೆ ಇದೆಲ್ಲ ಪುಷ್ಪ ಮಾಡಿಕೊಂಡು ಬಳ ಬಳೆ ಅವನಮ್ಮ ಮಾಯಿ ತೆಗೆರ ಬಳ ಬಳೆ ಮುದಿ ಮೇಲೆ ಏನಂತ ಭರ್ಜನಮ್ಮ ಬಗಲ ಆಗಿಡದಮ್ಮ ಹಿಡಿದ ಮೇಲೆ ನಾಗಮ್ಮ ಕರೆ ನಾಯಿ ಆಗ್ಬಿಟ್ಟು. ಕರೆ ನಾಯಿ ಯಾವಾಗ ಆಗದಳು? ಕೆಬ್ಬಣ ಗೊಲಸು ಒಳ್ಳಾಗ ಹಾಕೊಂಡು ಎಮ್ಮ ಬಾಜಾರ ಬಿಡದು ಭೂತಾನ ಕರ್ಕೊಂಡು ಮಗನಿಗೆ ನೀನು ಮಲೆ ಕೊಡುತ್ತಿದ್ದಿ, ಇವಾಗ ಹೋಗಿ ಮಲೆ ಕೊಡು ಬಾಮ ಅಂದ. ಆವಾಗ ಮನಸ್ಸಿವಾಗಿದ್ದು ನಾಗಮ್ಮ, ಇವಾಗ ನಾಯಾಗಿ ಆ ನಾಗಮ್ಮ ನಾಯಾಗಿ ಅಂತ ಮನೆಗೆ ಬಂದಳು. ಹೋನಂತ ವಾಲಿ ಮಗ ಬಾಳ ಒದ್ದೆ ರಾಜ, ಆವಾಗ ಮನಸ್ಸಿಯಾಗಿದ್ದನಪ್ಪ, ಇವಾಗ ನಾಯನಾಗಿ ಬಂದಿದ್ದನಪ್ಪ ಮಲೆ ಕೊಡು ಅಂದಳು. ಆ ನಾಗಮ್ಮ ನೋಡಿ ಎಮ್ಮ ಮಗನ ನೋಡಿ ತಲೆಯಾಳತ್ತ ನಮಗೆ ದೇವರು ಎಷ್ಟು ತಿಂಬಲ ಕೊಟ್ಟಾನೇ, ಹೆಂಗ ಕುಡಿದಿದ್ದಪ್ಪು ನನ್ನ ಮಗನೇ ಸಣ್ಣ ಮಗ ಬಾಲ ಒದ್ದಿ ಮಹಾರಾಜ ಎಮ್ಮ ಕೂಡಾಕ ಬಾಯಿ ಬರಂಗಿಲ್ಲ. ಬಾಲನಾಗು ಆ ಗುರಿಗೆ ತಗೊಂಡು ನಾಗಮ್ಮ ಮಗನಿಗೆ ಬಾಯಿ ಕೂಡ ತೆಲಿಗೆ ಎಣ್ಣೆ ಹಾಕಿ ಬಿಟ್ಟು ಮಗನೇ ಬಾಲ ವದ್ದರಾದು ನಾನು ಓದ್ತೀನಪ್ಪ ಬಹಳ ದೂರ. ನಾಗಮ್ಮ ತೊಟ್ಲೆ ಬಿಟ್ಟು ಹೋಗುವನಂತ ಅಳಕೊಂತ ಎಮ್ಮ ಸಾಯ ಬೆಲ್ಲಿಗೆ ಮತ್ತೆ ಬಂದ ಬಂದಿದ್ದ ಹಾರೇ ಬಾಲನಾಗ ಅತ್ತಿಯರು ಬಂಚೇತ ಸೈತಾನ್ ಸಾಬು ಬೈದು ಬಿಟ್ಲಲ್ಲ, ನಾನಾಗ ಮಳಕೊಂತ ಹಂಗೆ ನಿಂದು ಬಿಟ್ಲು. ಕೆಬ್ಬಣ ಗೊಲಸು ಮತ್ತೆ ಕೊಳ್ಳಾಗ ಹಾಕೊಂಡು ಎಮ್ಮ ಬಾಜಾರೆ ಒಳಗೆ ಹೋಗುತ್ತಾ ಹೋಗ್ಬಿಡ್ತೀನಿ ದಾರಿ ಬಿಡಪ್ಪ ಅಂದ. ನಿನಗೆ ದಾರಿ ಬಿಡಂಗಿಲ್ಲ ನಾನು. ಯಾರ್ದಂತ ನಾಯಿನ ಕರ್ಕೊಂಡು ಹೋಗ್ತಿದ್ದಪ್ಪ? ನಮ್ಮ ರಾಜದವ್ರದ ನಾಯಿ, ನಮ್ಮದಪ್ಪ ನಾಯಿ. ನಮ್ಮ ನಾಯಿನ ಬಿಟ್ಟು ಹೋಗ್ತಿದ್ದ ಚಲೋ ಮಾತು, ಇಲ್ಲಿಂದ ನಿನ್ನ ಬಿಡಂಗಿಲ್ಲ ಅಂದ. ಒರೇ ತಳಾರಿ ರಾಮಣ್ಣ, ನಿಂದ ನಾಯಲ್ಲಪ್ಪ ನಂದ ನಾಯಿ. ನಿಂದ ನಾಯ ನಾಯಿ ಆದ್ರೆ ನೀನು ಕರಿ, ನಂದ ನಾಯಿ ಆದ್ರೆ ನಾನು ಕರಿತೀನಿ. ಎಮ್ಮ ಮನೆದಾಗ ಓಡಿ ಬಂದು ಕೈ ತುಂಬಾ ಅನ್ನ ತಗೊಂಡು ಬಂದು ಬಂಡಿ ಮೇಲೆ ಇಟ್ಟದ. ಜೋಜ್ಜಿ ಅಂತ ಕರ್ದ, ಯಾರು ತಳ ರಾಮಣ್ಣ. ಎಷ್ಟು ಕರೆದ್ರೆ ನಾಗಮ್ಮ ನೋಡಿಲ್ಲ. ಅಪ್ಪ ಇವಾಗ ನಾನು ಆವಾಗ ನಿನ್ನ ಉಪ್ಪು ತಿಂದು ನನ್ನ ಬಟ್ಟೆ ಉಟ್ಟು ಇವಾಗ ನಾಯಿನಂತ ಕರ್ತಿದ್ದಪ್ಪ ತಳ ರಾಮಣ್ಣ. ನಾಯಮ್ಮ ನಾಗಮ್ಮ ಗೆಲ್ಲಲಿ ಕಷ್ಟ ಬಂತು. ಆ ನಾಯಮ್ಮ ನಾಗಮ್ಮ ಅಂತಕ ನೋಡಿಲ್ಲ. ನಿಂದು ನಾಯಿ ಆದ್ರೆ ನಿನಗೆ ಬಂದಿಲ್ಲಲ್ಲಪ್ಪ. ನನ್ನ ನಾಯಿ ನನ್ನ ಕರ್ತೀನಿ ನೋಡಿ, ಇವಾಗ ಬರ್ತಾಳ. ಆರೆ ಕೂತ ಇದ ರಾವ್ ಅಂದಾನಮ್ಮ ಬಂದು ತಾಯಿ ನಿಂತಳಮ್ಮೋ ನಾಗಮ್ಮ. ಅವನ ಸೋದು ಮತ್ತೆ ಆಯ್ತು ಬಗಲಾಗ ಬಂದು ಮತ್ತೆ ಕುಂತಳ ತಮ್ಮ ಬಾಲನಾಗು ಕಬ್ಬಣ ಬಳಸು ಕೊಳ್ಳದಾಗ ಒಳದಾಗ ಮತ್ತೆ ಆಗನ ಊರು ಬೈಲಿಗೆ ಮತ್ತೆ ಬಂದಳಮ್ಮ ಬಾಬಾಜಿ. ಯಾರ್ದ ನಾಯಿ ಯಾರ್ದಂತ ಹಿಂಗೆ ಕೇಳ್ತಾರ? ಇದು ಬೇಸಲ್ಲಪ್ಪ ಅಂತ ಊರ ಅಚ್ಚಾಕ ಬಂದು ಆ ಮಾಯಲ ಪಾಕಿರ ಸಾಹೇಬ್ ಎಂಡಿ ಬಾಬಾ ಬೆತ್ತು ತಲೆ ಮೇಲೆ ಇಟ್ಟದ ನಮ್ಮ ಬಂಗಾರ ಬೆತ್ತು ಬಗಲಾಗಿಟ್ಟ ನಾಗಮ್ಮ. ಆ ಬೂದಿ ವಾದಳಲ್ಲ ಆ ಬೂದೆಲ್ಲ ಜೋಳ ತುಂಬ ತಗೊಂಡು ಜೋಳಿಗೆ ತುಂಬಿಕೊಂಡು ಆ ಪಕೀರ್ ಸಾಹೇಬು ಆ ಸಾಹೇಬು ಅಲ್ಲ ಅಲ್ಲ ಅಂತ ಆ ವಾಗನ ಕಬ್ಬಿನ ಗೊಲು ಸಾಕಿ ಆ ಮಾಯಲ ಪಕೀರ್ ಸಾಹೇಬು ಊರಿಗೆ ಹೆಂಗ ಹೋಗ್ತಾನ? ಅನ್ನ ಬರಾರು ಬರೀಡು ಆರಾಮ ಆರಾಮ ಒಂದು ಗಾವಮ್ಮ ಮತ್ತೆ ಎರಡ ಗಾವ ಸತ್ರು ಬಿಡಿ ಆ ಊರು ಗಾವಮ್ಮ ಆರಂಡಿ ಅಡಿದಾಗ ಮತ್ತೈನ ಬಂದಾನ ಕಡ ದೈವಾನ ಯಾಪಟ್ಟ ಬಂದಾನ ಮಸೀದು ತಗೊಂಡು ಬಂದ ನನ್ನ ಮಗ ಬಾಲ ಒದ್ದಿ ರಾಜು ಎಲ್ಲಿ ವೈದನು? ಅಪ್ಪ ಬಾಲ ಒದ್ದಿ ರಾಜು ಎಲ್ಲಿ ವೈದಪ್ಪ? ಸಣ್ಣ ಮಗ ಬಾಲ ಒದ್ದಿ ನಿನಗೆ ನನಗೆ ಅರವ ಆಯ್ತಪ್ಪ ಬಾಲ ಒದ್ದಿ. ನಿನ್ನ ದುಃಖ ನನಗೆ ತಿಳಂಗಿಲ್ಲ, ತಿಳದಿತ್ತಂಗ ನಾನು ಬಂದಿನಪ್ಪ. ನಾನು ಹೆಂಗ ಮಾಡಲಪ್ಪ ಅಂತ ಮಗನ ಮಗನ ಅಂತ ತಾಯಾಳ ತಾಳ ಬಾಲಮ್ಮ ಸಿದ್ದಾಳ ಕುಂತುಳಮ್ಮ ಅರೇ ಬಾಲನಾಗು ನಾನು ತಗೊಂಡು ಬಂದು ಗನಕ ಮಸೀದಾಗ ಇಟ್ಟರೆ ನೀನ್ ಅಳಕೊಂತ ಕುಂದಿರ್ತಿದ್ದೆ ಅರೆ ನಾಗು ನಾನೊಂದು ಮಾತು ಹೇಳ್ತೀನಿ ಆರ್ಯವ್ವನಾಗು ಅಚ್ಚವ್ವನಾಗೆ ಶಿವರ ಬಾಲನಾಗು ಬೆಳ್ಳಿಗುಡ್ಡ ಹೋಗು ಕಟ್ಟಿಗಾರಿಸಿಕೊಂಡು ನೀನು ಬಾಬಾಮ ರೊಟ್ಟಿ ಮಾಡಾವೆ ಬಾಯಾಗಿಟ್ಟಾವೆ ಆರ್ಯವ್ವನಾಗು ಕಾಲು ನೈತಾವ ಕಾಲು ಕೈಯ ನೈತಾವ ಕೈಗುತ್ತು ನಾಗ ಆರ್ಯವ್ವನಾಗು ಎಂತ ಮಾತು ನೀನು ಬಂತಿದ್ದಯ್ಯ ಸಾಯಾಬ ಆರ್ಯ ಸಾಯಾಬು ನೀನು ತಗೊಂಡ ಬಂದು ಮಸಿದ್ದಾಗ ಇಟ್ಟು ಎಷ್ಟು ತಿಪ್ಪಲ ನನ್ನ ಬಿಡುತ್ತಿದ್ದೆ ನಾ ಸಾಯಾಬು ಸಾಯಬು ನನ್ನ ತಗೊಂಡ ಬಂದು ಬಾ ಇವಾಗ ಮಸಿದ್ದಾಗ ಬಿಟ್ಟು ಬೆಳ್ಳಿಗುಡ್ಡ ಗಟ್ಟಿಗೋಗಿ ಗಟ್ಟಿಗಾರಿಸಿಕೊಂಡು ಬಂದು ರೊಟ್ಟಿ ಮಾಡಿ ನಿನ್ನ ಬಾಯಾಗಿಟ್ಟ ಅಂತಿದ್ದಿ ಬಾಯಾಗ ಹೆಂಗ ಇಡಬೇಕಯ್ಯ ನಾನು ಹಂಗ ಮಾಡಲಯ್ಯೋ ನನ್ನ ಮಗ ಎತ್ತಗೋದನು ನಿನ್ ತಿಪ್ಪಲ ನಿನಗಾಗೈತಿ ನನ್ ತಿಪ್ಪಲ ನನಗಾಗೈತೆ ನನ್ನ ಕಷ್ಟ ನನಗಾಗೈತಯ್ಯ ನಾನು ಹೆಂಗ ನೀಡಬೇಕು ಪರಮಾತ್ಮಂತ ಆ ಬಾಲನಾಗಮ್ಮು ನಿನಗೆ ಮತ್ತೆ ಪೊಗರು ಕೂಡ ಹೋಗಿಲ್ಲ ತಾಯೇ ನಾಗಮ್ಮನ ಬೂದಿ ಮಾಡಿ ಆ ಒಂದು ಸಿಗರ ಗೂಟ ಅನಿಗೆ ಆ ಗೂಟ ಅನಿಗೆ ಹಚ್ಚಿಬಿಟ್ಟು ನಮ್ಮ ಮಾಯಲ್ ಫಕೀರ್ ಸಾಹೇಬ್ ದವ್ವ ಆತಗ 7 ಕೋಟಿ ದವ್ವ 30 ಕೋಟಿ ರಾಕ್ಷಸಿಗಳು ಕಾವಿಲಿಡದ ಯಾರು ಮಾಯಲ್ ಫಕೀರ್ ಸಾಹೇಬ್ ಯಾರನ್ನ ಬಂದಿರಿ ಅವ್ರ ಮೇಲೆ ಯುದ್ಧ ಮಾಡಬೇಕು ನೀವು ಲಡಾಯಿ ಮಾಡಬೇಕು ನಾನು ಆವಾಗ ಬಂದು ನೋಡಿಕೊಂತೀನಂತ ಕಾವಿಲಿಟ್ಟು ಗಾಳ ಸಂಗಾಯಿ ಮನೆಗೆ ಹೋಗಿ ನಮ್ಮ ಮಾಯಲ ಫಕೀರ್ ಸಾಹೇಬು ಗಾಳ ಸಂಗಾಯಿ ಮನೆ ಒಳಗೆ ಬಾರ ಬಚ್ಚಿಸಲಾಟ ಆಡಕೊಂತ ಇದನಿ ಮಾಯಲ ಫಕೀರ್ ಸಾಹೇಬ ಇದುವರೆಗೆ ರಾಯಚೂರು ತಾಲೂಕು ಎರಗೇರದ ಲಕ್ಷ್ಮೀ ಶಿರ್ವಾಟಿ ಮತ್ತು ಸಂಗಡಿಗರಿಂದ ಬುರ್ರಾ ಕಥೆ ಬಾಲ ನಾಗಮ್ಮನ ಕಥೆ ಕೇಳಿದಿರಿ. ಈಗ ಕೇಳಿ ಕೃಷಿ ಹಾಡು. ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಣನೆಯಾಕ ಬಿಡಬಾರದು ದನಗಣ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಣನೆಯಾಕ ಬಿಡಬಾರದು ದನಗಣನೆಯಾಕ ಬಿಡಬಾರದು ಮಲ್ಲಿಗೆ ಇರುವ ಹೊಲಗಳಿಂದ ನೀನು ಹೋಗಕ ಬಿಡಬಾರದು ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಿಂದ ನೀನು ಹೋಗಕ ಬಿಡಬಾರದು ನೀನು ಹೋಗಕ ಬಿಡಬಾರದು ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಬೇಯಕ ಬಿಡಬಾರದು ದನಗಳ ಬೇಯಕ ಬಿಡಬಾರದು ಅದಕ್ಕಾಗಿ ರೈತರು ಮಲ್ಲಿಗೆ ಎನ್ನುವ ಹೊಲಗಳಲ್ಲಿ ಇವುಗಳನ್ನು ಬಿತ್ತಬಾರದು. ಅದಕ್ಕಾಗಿ ರೈತರು ಮಲ್ಲಿಗೆ ಎನ್ನುವ ಹೊಲಗಳಲ್ಲಿ ಇವುಗಳನ್ನು ಬಿತ್ತಬಾರದು, ಇವುಗಳನ್ನು ಬಿತ್ತಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಮೇಯಕ ಬಿಡಬಾರದು. ದನಗಳ ಮೇಯ. ಈಗ ಕೇಳಿ ಇನ್ನೊಂದು ಕೃಷಿ ಹಾಡು. ಸಿಡಿಯುತ್ತದ ರೋಗಣು ಕೀಡಿ ಸಾಯುತ್ತದ ಕಡೆಗಳ ಬೀಜ ಸಿಡಿಯುತ್ತದ. ತೊಗರಿ ಬೆಳೆಯಲು ಏನು ಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು, ತಾಂತ್ರಿಕ ಮಾಹಿತಿ ತಿಳಿದಿರಬೇಕು. ಹೆಚ್ಚುತ್ತದ ಸೂಕ್ಷ್ಮಣು ಜೀವಿ ನರಿದಾಡುತ್ತದ, ಉತ್ಪಾದಕತೆ ಹೆಚ್ಚುತ್ತದ ಸೂಕ್ಷ್ಮಣು ಜೀವಿ ನರಿದಾಡುತ್ತದ. ತೊಗರಿ ಬೆಳೆಯಲು ಏನು ಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು, ತಾಂತ್ರಿಕ ಮಾಹಿತಿ ತಿಳಿದಿರಬೇಕು. ಬೆಳೆಯಲ್ಲಿ ಶಕ್ತಿ ತುಂಬುತ್ತದ ಕಾಳಿನ ಗುಣಮಟ್ಟ ಏರುತ್ತದ. ತೊಗರಿ ಬೆಳೆಯಲು ಏನು ಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು, ತಾಂತ್ರಿಕ ಮಾಹಿತಿ ತಿಳಿದಿರಬೇಕು. ತಾಂತ್ರಿಕ ಮಾಹಿತಿ ತಿಳಿದಿರಬೇಕು, ತಾಂತ್ರಿಕ ಮಾಹಿತಿ ತಿಳಿದಿರಬೇಕು.